ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹತ್ತಿ ಬೆಳೆಯಲ್ಲಿ ಕೀಟ ಮತ್ತು ರೋಗ ನಿರ್ವಹಣೆ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಿಬರಲಿದೆ. ಈ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದ ಡಾಕ್ಟರ್ ಎಜಿ ಶ್ರೀನಿವಾಸ್ ಮತ್ತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಎಸ್ಟಿ ಎಂಜೇರಪ್ಪ ಅವರು ಭಾಗವಹಿಸಿ ರೈತರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ರೈತ ಬಾಂಧವರು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 0853220031 ಅಥವಾ 944918 1732 ಈ ಸಂಖ್ಯೆಗಳಿಗೆ ಕರೆ ಮಾಡಿ ಹತ್ತಿ ಬೆಳೆಯಲ್ಲಿ ಕೀಟ ಮತ್ತು ರೋಗಗಳ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ಕೇಳಿ ನೇರ ಫೋನಿನ್ ಕಾರ್ಯಕ್ರಮ. ಪ್ರೀತಿಯ ಸ್ವಾಗತ. ಕೀಟ ಮತ್ತು ರೋಗ ನಿರ್ವಹಣೆ ಕುರಿತು ನೇರ ಫೋನಿನ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ರೈತರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕೀಟ ತಜ್ಞರಾದಂಥ ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರಿದ್ದಾರೆ. ಹಾಗೆಯೇ ಸಸ್ಯರೋಗ ತಜ್ಞರಾದಂಥ ಡಾಕ್ಟರ್ ಎಸ್ ಟಿ ಎಂಜರಪ್ಪ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ರೈತರು ಸಾಕಷ್ಟು ಕ್ಷೇತ್ರದಲ್ಲಿ ಸಲ ಹತ್ತಿಯನ್ನು ಬೆಳೆದಿದ್ದಾರೆ. ಈಗಾಗಲೇ ಕೀಟದ ಬಗ್ಗೆ ಸಾಕಷ್ಟು ಸಮಸ್ಯೆಗಳು ಅಲ್ಲಲ್ಲಿ ರೈತರು ಕೇಳ್ತಾ ಇದ್ದಾರೆ. ಹಾಗೆ ರೋಗ ಸಮಸ್ಯೆಯು ಹತ್ತಿ ಬೆಳೆಯಲ್ಲಿ ನಾವು ನೋಡಬಹುದು. ಈ ಒಂದು ಹಿನ್ನೆಲೆಯಲ್ಲಿ ಹತ್ತಿ ಬೆಳೆದಂಥ ರೈತರು ನಮ್ಮ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ, ಫೋನ್ ಸಂಖ್ಯೆ ಹೇಳ್ತೀನಿ, 200312 STD ಕೋಡ್ ಸಂಖ್ಯೆ 08532. ಇನ್ನೊಂದು ಮೊಬೈಲ್ ಸಂಖ್ಯೆ 944998 1722. ಈ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ರೈತರು ಹತ್ತಿ ಬೆಳೆಯಲ್ಲಿ ಕೀಟ ಮತ್ತು ರೋಗ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೋದು. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರಿಗೂ ಮತ್ತು ಡಾಕ್ಟರ್ ಎಸ್ ಟಿ ಎಂಜರಪ್ಪ ಅವರಿಗೂ ರೈತರ ಪರವಾಗಿ ಸ್ವಾಗತವನ್ನು ಕೋರ್ತಾ ಸರ್ ನಮಸ್ಕಾರ ತಮಗೆ. ನಮಸ್ಕಾರ ಸರ್. ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರೇ, ಮೊದಲೇದಾಗಿ ಹೇಳಿ, ಸದ್ಯ ತಾವು ಸಾಕಷ್ಟು ಕ್ಷೇತ್ರ ಭೇಟಿಯನ್ನು ಮಾಡಿದರೆ, ಹತ್ತಿ ಬೆಳೆದಂಥ ರೈತರ ಹೊಲಗಳಿಗೆ ಹೋಗಿದ್ದೀರಿ, ಮುಖ್ಯವಾದಂಥ ಕೀಟದ ಸಮಸ್ಯೆಯನ್ನು ಏನು ಹತ್ತಿ ಬೆಳೆಯಲ್ಲಿ ಗಮನಿಸಿದಿರ್ತಾವು? ಸರ್, ಈಗ ಮುಖ್ಯವಾಗಿ ಈಗ ಹಸಿರು ಜಿಗಿಹುಳ ಹಾಗೂ ಏನೇನು ಸಮಸ್ಯೆ ಅಲ್ಲಲ್ಲಿ ಬರ್ತಾ ಇದೆ. ಹೇಗಂತಂದರೆ ಮೋಡ ಕವಿದ ವಾತಾವರಣವಿದ್ದು ಈಗ ಕಂಟಿನ್ಯೂಸ್ ಆಗಿ ನಮಗೆ ಒಂದು ವಾರ 10 ದಿವಸ ಆಯಿತು ಮೋಡ ಕವಿದ ವಾತಾವರಣ ಇದೆ. 2 ದಿವಸದಿಂದ ಮಳೆ ಬರುತ್ತೆ. ಈಗ ಅಂದ ಮಾತ್ರಕ್ಕೆ ಈಗ ಹಸಿರು ಜಿಗಿಹುಳ ಮತ್ತೆ ಏನು ಸಸ್ಯ ಏನಂತ ಏನು ಹೇಳಿದ್ನಲ್ಲ, ಈ ಮಳೆಗೆ ತೊಳ್ಕೊಂಡು ಹೋಗಿರುತ್ತೆ. ಒಂದು ಕರೆ ಇದೆ, ನಂತರ ಮಾತಾಡು. ಹಲೋ ಹಲೋ ಹಲೋ, ಹಾಂ ಹೇಳಿ, ಕೇಳಿ, ಪ್ರಶ್ನೆ ಕೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹಲೋ ಹಲೋ ಹಲೋ, ಹಾಂ ಕೇಳಿ, ಎಲ್ಲಿಂದ ಮಾತಾಡ್ತಾ ಇರ್ ತಾವು? ನಮಸ್ತೆ ಸರ್, ನನ್ನ ನರೇಂದ್ರ ಅಂತ. ನರೇಂದ್ರ ಅವರೇ, ಕೇಳಿ, ಪ್ರಶ್ನೆ ಕೇಳಿ. ಹತ್ತಿ ಬೆಳೆ ಸಂಬಂಧಪಟ್ಟಂತದ್ದು. ಹಲೋ ಕೇಳಿ, ಪ್ರಶ್ನೆ ಕೇಳಿ ನರೇಂದ್ರ ಅವರೇ. ಹಾ ಸರ್, ನಮ್ಮೊಂದು 60 ದಿನ ಬೆಳೆಗೆ ಸರ್ ನಮ್ದು. ಹ್ಮ್ ಹಲೋ, ಹಾ ಕೇಳಿಸ್ತಾ ಇದೆ, ಕೇಳಿ. ನಮ್ದು ಕೇಳಿಸ್ತಾ ಇಲ್ವಾ? ಹಾ ಸರ್, ಸರ್ ಮುದುರು ಬಾಳೆಕಾಯಿ ಸರ್, ಇದು ಹತ್ತಿ ಮುದುರಾಗಿದೆಯಾ? ಮುದುರಾಗಿದೆ. ಹಾ ಸರ್, ಮುದುರು ಬಾಳೆಗಿದೆ. ನಾವು ಒಂದ್ ಟೈಮ್ ಗೊಬ್ಬರ ಕೊಟ್ಟಿದ್ ಸರ್. ನಾವು ಮಾತಾಡ್ತಾರೆ, ಡಾಕ್ಟರ್ ಶ್ರೀನಿವಾಸ್ ಅವ್ರು ಮಾತಾಡ್ತಾರೆ, ಮಾತಾಡಿ. ನಮಸ್ಕಾರ ನರೇಂದ್ರ ಅವ್ರೆ. ಹಾ ಸರ್, ಈಗ ತಾವು ಏನಾದ್ರೂ ಸಿಂಪರಣೆ ಮಾಡಿದೀರಾ? ಎಷ್ಟು ದಿವಸ ಆಯ್ತು ಅದನ್ನ? ಸರಿ, ಈಗ ಅದಕ್ಕೆ ಈಗ ಅದು ಒಡದ್ಮೇಲೆ ಕಡಿಮೆ ಆಗಿರ್ಬೇಕಲ್ಲ ಮುದ್ರು. ಮುದುರು ಅದೇ ಬಂದ್ರೆ ಈಗ ನೆಕ್ಸ್ಟ್ ಏನ್ ಮಾಡಿ ಅಂತಂದ್ರೆ, ಒಂದು ಡೈಫೆನ್ಥಿರಾನ್ ಪೆಗಾಸಿಸ್ ಅಂತ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಇದನ್ನ 1 ಎಕರೆಗೆ 250 ಗ್ರಾಮ್ ನಂತೆ. ಅದ್ರ ಜೊತೆಗೆ ಈಗ ಸ್ವಲ್ಪ ಚಳಿ ಇದೆ, ಅಂದ್ರೆ ತೇವಾಂಶ ಮಳೆ ಬರೋದ್ರಿಂದ ತೇವಾಂಶ ಜಾಸ್ತಿ ಆಗಿಬಿಟ್ಟು ಮುಂದೆ ತಾಮ್ರ ರೋಗ ಬರ್ತಕ್ಕಂತ ಚಾನ್ಸಸ್ ಬಹಳ ಇರುತ್ತೆ ಚಳಿ ಬಂದಾಗ. ಈ ಪೆಗಾಸಿಸ್ 250 ಗ್ರಾಮ್ ಜೊತೆಗೆ 19-19-19 ಅಂತ ಏನ್ ಗೊಬ್ಬರ ಸಿಗುತ್ತೆ ಸಿಂಪರಣೆ ಮಾಡ್ತಕ್ಕಂಥದ್ದು ಮೇಲ್ಗೊಬ್ಬರ, ಅದನ್ನ 2 ಕೆಜಿ 1 ಎಕರೆಗೆ. 2 ಕೆಜಿ ಅದು, 1/2 ಕೆಜಿ ಪೆಗಾಸಿಸ್ ಅಂತ ಏನ್ ಹೇಳದ್ನಲ್ಲ, ಎರಡನ್ನು ಕೂಡಿಸಿ ಸಿಂಪರಣೆ ಮಾಡಿ ಕಡಿಮೆ ಆಗುತ್ತೆ. ಅಲ್ಲ ಕೊಡ್ಬೋದು ಗೊಬ್ಬರ. ಈಗ ನಾನು ಏನ್ ಹೇಳಿದ್ನಲ್ಲ, 19-19 ಕೊಟ್ರೆ ಆ ಗೊಬ್ಬರವನ್ನ ಸ್ಪ್ರೇ ಮೂಲಕ ಅಂದ್ರೆ ಸಿಂಪರಣೆ ಮೂಲಕ ಕೊಟ್ಟಂಗಾಗುತ್ತೆ. ಕೊಟ್ಟಿಲ್ಲ ಅಂದ್ರೆ ದಯವಿಟ್ಟು ಕೊಡಿಪ್ಪ, ಕೊಡ್ರಿ ಕೊಡ್ರಿ. ಒಂದ್ ನಿಮಿಷ ಇವ್ರೆ, ಈಗ ಗೊಬ್ಬರ ಹಾಕ. ಹಲೋ ಇವ್ರೆ, ನರೇಂದ್ರ ಅವ್ರೆ, ಈಗ ಎಜಿ ಶ್ರೀನಿವಾಸ್ ಸರ್ ಹೇಳ್ದಂಗೆ ನೀವು ಅದನ್ನ ಕೀಟನಾಶಕ ಮತ್ತು ಗೊಬ್ಬರ 94 ಎರಡು ಕೂಡ ಮೊದಲು ಸ್ಪ್ರೇ ಮಾಡ್ರಿ. ಎಲೆ ಮೂಲಕ ತಗೊಳ್ಳೋದು ಬಹಳ ಇಂಪಾರ್ಟೆಂಟು. ಈಗ ಹೊಲದಲ್ಲಿ ಹಸಿ ಏನಾದರೂ ಭಾಳ ಇತ್ತಂತೇಳಿ ಗೊಬ್ಬರ ಕೊಡೋಕೆ ಹೋಗ್ಬೇಡ್ರಿ. ಈಗ ಎಲೆ ಮೂಲಕ ನೀವು ಸಿಂಪಡಣೆ ಮೂಲಕ ಗೊಬ್ಬರ ಕೊಡೋದು ಭಾಳ ಉತ್ತಮ. ಸ್ವಲ್ಪ ಹಸಿ ಆರಿದ್ಮೇಲೆ ಬೇಕಾದ್ರೆ ನೀವು ಡಿ ಎ ಪಿ ಮತ್ತು ಯೂರಿಯಾ ಕೊಡ್ಬೋದು. ಯಾವ ಹಂತಕ್ಕಿದೆ ನಿಮ್ಮ ಬೆಳೆ ಈಗ? 60 ದಿವಸದ ಬೆಳೆ. 60 ದಿವಸದ ಬೆಳೆ. ಹಾಂ, ಇನ್ನೊಂದು ಸಲ ನೀವು ಗೊಬ್ಬರ ಕೊಡ್ಬೋದು. ಪೊಟಾಶಯುಕ್ತ ಗೊಬ್ಬರನ ಜಾಸ್ತಿ ಕೊಡಿ. 60 ದಿವಸಕ್ಕೆ ಸ್ವಲ್ಪ ಈಗ ಆಲ್ರೆಡಿ ಕಾಯಿ ಎಲ್ಲ ಸೆಟ್ ಆಗ್ತವೆ, ಹೂವಿಂದ ಕಾಯಿ ಸೆಟ್ ಆಗ್ತವಲ್ಲ, ಈಗ ಬೋಲ್ಸ್ ಬರ್ತದವೆ. ಅದಕ್ಕೋಸ್ಕರ ಪೊಟಾಶಯುಕ್ತ ಗೊಬ್ಬರವನ್ನು ಕೊಡಿ. ಸ್ವಲ್ಪ ಸಾರಜನಕ ಗೊಬ್ಬರ ಕಡಿಮೆ ಮಾಡಿರಿ. ಸಾರಜನಕ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಯೂರಿಯಾ ಕೊಡ್ತೀರಿ, ಯೂರಿಯಾ ಕಡಿಮೆ ಮಾಡ್ರಿ. ಪೊಟಾಶ್, ಪೊಟಾಶ್ ಗೊತ್ತಾಗುತ್ತಲ್ಲ ನಿಮಗೆ, ಕಾಂಪ್ಲೆಕ್ಸ್ ಅಂತೀವಲ್ಲ, ಕಾಂಪ್ಲೆಕ್ಸ್ ಮತ್ತು ಡಿ ಎ ಪಿ ಕೊಡಿ ಚೆನ್ನಾಗಿ. ಸ್ವಲ್ಪ ಹಸಿ ಆರಿದ್ಮೇಲೆ ಕೊಡಿ ಗೊಬ್ಬರನ. ಒಳ್ಳೇದು ನರೇಂದ್ರ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದ. ಮುಂದಿನ ಕರೆ. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮೂರು ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಮ್ದು ಜಲಾಟಗಲ್ ಸರ್, ಜಯತುರ್ಗ ತಾಲೂಕ ಬಸವರಾಜ್ ಪಾಟೀಲ್ ಅಂತ ಸರ್. ಬಸವ ಅವ್ರ, ನಮ್ ತಮ್ಮ ಹೆಸರು ಬಸವ? ಬಸವರಾಜ್. ಬಸವರಾಜ್ ಪಾಟೀಲ್ ರೀ. ಬಸವರಾಜ್ ಪಾಟೀಲ್ ರೀ, ಕೇಳಿ, ಪ್ರಶ್ನೆ ಕೇಳಿ. ಏನ್ರಿ, ನಮ್ದು 100 ದಿವಸ ಬೆಳೆ ಐತ್ರಿ ಅಕ್ಕಿ. 100 ದಿವಸದ ಬೆಳೆ? ಹಾ, 100 ದಿವಸ ಐತ್ರಿ. 10% ಕಾಯಿ ಅದ್ರಿ, 90% ಫಲ ಅದ್ರಿ. ಹ್ಮ್. ಆ ಫಲ ಈಗ ಸಂತಿಗೆ ಮೂರ್ತಿ ಅಂತ ಇದಾಕತ್ರಿ, ಜಾಸ್ತಿ ಮಳೆ ಅದ್ರ ತುಪ್ಪ ನಡಕತ್ತಲ್ರಿ, ಈಗ 2-3 ದಿನ ಜಾಸ್ತಿ ಬೆಳೆ ಹಾಕತ್ತರಿ. ಹ್ಮ್. ಅದಕ್ಕೆ ಏನಾರ ಸ್ವಲ್ಪ ಫಲ ಉದುರಲಾರ್ದಂಗೆ ಯಾವ್ದಾರ ಎಣ್ಣೆ ರೀ? ಫಲ ಉದುರ್ತಾ ಇದೆ ಅಂತ ಹೇಳ್ತಾ ಇದಾರೆ. ಉದುರ್ತಾ ಇದೆ ಅಂತ ಹೂವ ಕಾಯಿ ಒಂದು 10% ಕಾಯಿ ಆಗಿದೆ ಅಂತ ಹೇಳ್ತಾ ಇದಾರೆ. ಅಲ್ಲ ಈಗ ಬಸವರಾಜ್ ಪಾಳ್ರೆ, ಈಗೇನಿಲ್ಲ, ಮಳೆ ಸ್ವಲ್ಪ ಕಡಿಮೆ ಆಗುತ್ತಾನ ತಡೀರಿ. ಯಾಕಂತಂದ್ರೆ ಮಳೆಯಲ್ಲಿ ನಾವು ಯಾವ್ದೇ ಸಿಂಪಡಣೆ ತಗೊಂಡ್ರು ವೇಸ್ಟ್ ಆಗೋಗುತ್ತೆ. ಸೊ ಈಗ ಮಳೆ ನಿಂತ ಮೇಲೆ ಇನ್ನೊಂದು 2 ದಿವಸ ಪ್ರಿಡಿಕ್ಷನ್ ಇದೆ. ಅದಾದ ನಂತರ ಸ್ವಲ್ಪ ಮಳೆ ಕಡಿಮೆ ಆದ ನಂತರ ನೀವು ಸಿಂಪಡಣೆ ತಗೊಳ್ರಿ. ಆ ಫಲ ತೇವಾಂಶದ ಜಾಸ್ತಿ ಆದಾಗ ಸ್ವಲ್ಪ ಉದುರೋ ಚಾನ್ಸಸ್ ಇರುತ್ತೆ. ಅಂದ ಮಾತ್ರಕ್ಕೆ ನೀವೇನ್ ಗಾಬರಿ ಆಗೋದು ಅವಶ್ಯಕತೆ ಇಲ್ಲ. ಸ್ವಲ್ಪ ಏನಪ್ಪಾ ಅಂತಂದ್ರೆ, ನೀವು ಗೊಬ್ಬರ ಕೊಟ್ಟಿಲ್ಲ ಅಂತಂದ್ರೆ ಮಳೆ ನಿಂತ ನಂತರ 19-19 ಈ ಸ್ಪ್ರೇ ಮಾಡ್ತೀವಲ್ಲ, 2 ಕೆಜಿ 1 ಎಕರೆಗೆ ಸ್ಪ್ರೇ ಮಾಡ್ರಿ. ಅದ್ರ ಜೊತೆಗೆ ಏನಾದ್ರೂ ಯಾವ್ದಾದ್ರು ನರ್ಜ ಅನ್ನೋದು ದ್ವಾಮೆ ಅಂತದಿದ್ರೆ ಮಾತ್ರ ಈ ಡೈನಿಟೆಫೆರಾನ್ ಓಷಿನ್ ಅಥವಾ ಟೋಕನ್ ಅಂತ ಒಂದು ಮಾರ್ಕೆಟ್ ಅಲ್ಲಿ ಸಿಗ್ತದೆ. ಅದನ್ನ ಒಂದು 100 ಗ್ರಾಮ್ ತನ 1 ಎಕರೆಗೆ ಹಾಕ್ಬೋದು. 100 ಗ್ರಾಮ್ 1 ಎಕರೆಗೆ, ಮತ್ತೆ ಒಂದು ಟ್ಯಾಂಕಿಗೆಲ್ಲ. ಅದನ್ನ ದಯವಿಟ್ಟು ತಿಳ್ಕೋಬೇಕು, ನೆನ್ಪಿಟ್ಕೊಳ್ಳಿ. 100 ಗ್ರಾಮು ಟೋಕನ್ ಅಥವಾ ಓಷನ್ ಅಂತ ಡೈನಿಟೆಫೆರಾನ್ ಅಂತ ಕೆಮಿಕಲ್ ಅನ್ನ 1 ಎಕರೆಗೆ, ಜೊತೆಗೆ 19-19-19 ಎನ್ ಪಿ ಕೆ 2 ಕೆಜಿ 1 ಎಕರೆ, 2 ಮಿಕ್ಸ್ ಮಾಡಿ ಸಿಂಪರಣೆ ಮಾಡ್ರಿ. ಹೊಲ್ದಾಗ ಏನಾದ್ರು ನೀರು ನಿಂತಿದ್ರೆ ಬಸಿ ಹೋಗಂಗ್ ಮಾಡ್ರಪ್ಪ. ಹಾ, ಗಡ್ಡೆ ಹೊಲ ಇತ್ತಂದ್ರೆ ಬಹಳ ಒಳ್ಳೇದು. ಸ್ವಲ್ಪ ನೀರು ನಿಲ್ಲಾರ್ದಂಗೆ ನೋಡ್ಕೊಳ್ಳಿ. ಹೌದೌದು, ಸ್ವಲ್ಪ ಮಳೆ ನಿಂತ ಮೇಲೆ 2 ದಿವಸ ಬಿಟ್ಟು. ಹಾ ಹಾ, ಮಳೆ ನೋಡ್ಕೊಂಡು ಮಾಡಿ. ಒಳ್ಳೇದು ಬಸವರಾಜ್ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದ. ಮುಂದಿನ ಕರೆ. ಹಲೋ. ಹಲೋ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ರೀ? ಸರ್, ನನ್ನ ಹೆಸರು ತಿಪ್ಪಣ್ಣ ಸರ್, ಅಲಮಾರಿಯಿಂದ ಮಾತಾಡ್ತಾ ಇದ್ದೀನಿ. ತಿಪ್ಪಣ್ಣ ಅವರು? ಹಾ ಸರ್. ಕೇಳಿ ತಿಪ್ಪಣ್ಣ ಅವರೇ, ಹತ್ತಿ ಎಷ್ಟು ಹಾಕಿರಿ? ಸರ್, ನಾನು ಹತ್ತಿ 3 ಎಕರೆ ಇಟ್ಟಿದ್ದೀನಿ ಸರ್. ಹೇಗಿದೆ ಹತ್ತಿ? ಅಂದ್ರೆ ಸರ್, ಅದು ಕಾಯಿ ಕೊರಕ ಕಾಯಿ ಇದು ಹೂ ಬಂದಾಗ ಸರ್. ಹ್ಮ್. ಅವು ಹೂ ಬಾಡಿ ಹೊಂಟಾವ ಸರ್ ಎಲ್ಲ. ಎಷ್ಟು ಬೆಳೆ? 90 ದಿವಸದ? ಹೂವು ಮತ್ತು ಕಾಯಿ ಉದುರಿಕೆ ಮುಖ್ಯ ಕಾರಣ ಈಗ ತಂಪು. ಏನ್ರಿ, ನೀವು ಕೇಳ್ತಾ ಇದ್ರೆ ಕಾಣಿಸ್ತಾನೆ, ರೇಡಿಯೋ ಕೇಳ್ತಾ ಇದ್ರಿ, ಒಣಗ್ತಾ ಇದ್ದಾವ ಅಂತ ಹೇಳ್ತಿದ್ದಾರೆ. ಅದೇ ಗೊತ್ತಾಯ್ತು, ಹೂವು ಮತ್ತು ಕಾಯಿ ಒಣಗಿ ಬೀಳೋದಕ್ಕೆ ತಂಪು ಹೆಚ್ಚಾದ್ರೂ ಕೂಡ ಹೂ ಒಂದು ಕಾರಣ. ತಂಪು ಬಹಳಷ್ಟು ತಂಪಿದ್ರೆ ಹೂವು ಉದುರ್ತಕ್ಕಂತ ಚಾನ್ಸಸ್ ಬಹಳ. ಆಮೇಲೆ ಎರಡನೇದು ಬಹುಮುಖ್ಯವಾದಂತ ಒಂದು ಅಂಶ ಅಂದ್ರೆ ಗೊಬ್ಬರದ ಅಂಶ, ಏನಾದ್ರೂ ಪೊಟಾಶಯುಕ್ತವಾದಂತ ಅಂಶ ಕಡಿಮೆ ಇದ್ರು ಕೂಡ ಹೂವು ಮತ್ತು ಕಾಯಿಗಳು ಉದುರ್ತವೆ. ಆಮೇಲೆ ಮೂರನೇ ಒಂದು ಅಂಶ ಅಂತ ಹೇಳ್ಬಿಟ್ರೆ ಗಿಡಕ್ಕೆ ತಕ್ಕಂತೆ ಮಾತ್ರ ಅದು ಫಲ ಕೊಡುತ್ತೆ. ಹೂವು ಕಾಯಿಗಳು ಆ ಗಿಡದ ಒಂದು ಬಲಾಢ್ಯತೆ ನೋಡ್ಕೊಂಬಿಟ್ಟು, ಗಿಡದ ಒಂದು ಕೊಂಬೆ ರೆಂಬೆ ಕೊಂಬೆ ನೋಡ್ಕೊಂಬಿಟ್ಟು, ಈಗ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಗಿಡ ಇತ್ತಂದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಾಯಿ ಮಾತ್ರ ಇಟ್ಕೊಳ್ತದೆ. ಸುಮಾರು ಹೂ ಬಿಟ್ಟವೆಲ್ಲ ಕಾಯಿ ಆಗಲ್ರಿ, ಆ ಗಿಡಕ್ಕೆ ತಕ್ಕಂತೆ, ಗಿಡಕ್ಕೆ ಗಿಡದ ಶಕ್ತಿಗೆ ತಕ್ಕಂತೆ ಕಾಯಿ ಆಗ್ತವೆ. ಇನ್ನು ಮುಖ್ಯವಾಗಿ ಹೂ ಉದುರ ಸಮಸ್ಯೆಗೆ ಅಕಸ್ಮಾತ್ ಭಾಳ ಉದುರ್ತಿತ್ತು ಅಂದರೆ ಪ್ಲಾನಾಫಿಕ್ಸ್ ಅಂತೇಳಿ ಒಂದು ಗ್ರೋತ್ ರೆಗ್ಯುಲೇಟರ್ ಬರೆಸಿತ್ತು. ಪ್ಲಾನಾಫಿಕ್ಸ್ ಅಂತಕ್ಕಂಥ ಒಂದು ಔಷಧ ಸಿಗ್ತದೆ ರೀ ಎಲ್ಲ ಮಾರ್ಕೆಟ್ನಲ್ಲಿ, ಅದನ್ನು 4 ಮಿಲಿಲೀಟರ್ 18 ಲೀಟರ್ ನೀರಿಗೆ ಹಾಕಬೇಕು. ಹಲೋ ತಿಪ್ಪಣ್ಣರೇ, ಪ್ಲಾನಾಫಿಕ್ಸ್ ಅಂತಕ್ಕಂಥ ಒಂದು ಔಷಧ ಸಿಗ್ತದೆ, ಅದನ್ನು ಸುಮಾರು 4 ಮಿಲಿಲೀಟರ್ 18 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿದರೆ ಸ್ವಲ್ಪ ಹೂ ಉದುರನ್ನು ತಡೆಗಟ್ಟಬಹುದು. ಹೌದು ಸರ್, ನಾನು ಮೊದಲೇ ಸರ್ ಫಲವತ್ತಾದಂತ ಮಣ್ಣಲ್ಲೇ ಸರ್, ಅದು ತೇವಾಂಶನೂ ಇಲ್ಲ ಅಂತ ಪರಿ. ಅಲ್ಲ ಆಯ್ತಾಯ್ತು, ತೇವಾಂಶ ಇಲ್ಲ ಅಂದ್ರೆ ಫೈನ್, ಒಳ್ಳೇದು. ಇವಾಗ ಗಿಡದ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಮಾತ್ರ ಹೂ ಬಿಡ್ಕೊಳತ್ತೇವು. ಇರ್ತಕ್ಕಂಥ ಹೂವೆಲ್ಲ ಕಾಯಿ ಆಗಲ್ರಿ, ಆ ಗಿಡದ ಒಂದು ಬಲಾಢ್ಯತೆ ಮೇಲೆ, ಅದು ಶಕ್ತಿ ಸಾಮರ್ಥ್ಯದ ಮೇಲೆ ಹೋಗುತ್ತೆ. ಅಕಸ್ಮಾತ್ ಬಹಳಷ್ಟು ಉದುರ್ತಿತ್ತಪ್ಪ ಅಂದ್ರೆ ಪ್ಲಾನ್ ಆಫ್ ಫಿಕ್ಸ್ ಸಿಂಪರಣೆ ಮಾಡ್ರಿ. ಹೌದು ಸರ್, ಕನಿಷ್ಠ ಒಂದು ಗಿಡಕ್ಕೆ ಒಂದು 20-25 ಅಲ್ಲ ಇರಬೇಕಾಗ್ತದೆ, 20-25 ಇರೋದು ಸಹಜ, ಅಷ್ಟು ಇರಬೇಕಾಗ್ತದೆ. ನೀವು ಪ್ಲಾನ್ ಆಫ್ ಫಿಕ್ಸ್ ಔಷಧ ಸಿಂಪರಣೆ ಮಾಡ್ರಿ. ಏನ್ ಹೇಳ್ರಿ ಅಷ್ಟು ಹೂ ಬಿಚ್ಚು ಅಂತ ಸರ್? ಹಾ ಆಯ್ತಾಯ್ತು, ಅಲ್ಲ ಗೊತ್ತಾಯ್ತು. ಎಷ್ಟು ಉದುರ ಆಗತ್ತಿದ್ರಿ ಸರ್? ಉದುರೋದೇ ಸರ್ 20-25 ಹೂ ಬಿದಿರೋ ಸರ್. ಒಂದು ಗಿಡಕ್ಕೆ 20-25 ಉದುರ್ತಾ ಇದೆ. ಸ್ವಲ್ಪ ನೆಲಕ್ಕೆ ಪೊಟ್ಯಾಶ್ ಅಂತ ಗೊತ್ತಾಗುತ್ತಲ್ರಿ, ಇವಾಗ ಕಾಂಪ್ಲೆಕ್ಸ್ ರೂಪದಲ್ಲಿ ಇರುತ್ತೆ, ಡಿ ಎ ಪಿ ರೂಪದಲ್ಲಿ ಇರುತ್ತೆ, ಅದನ್ನ ಪೊಟ್ಯಾಶ್ ಅನ್ನೋ ಸ್ವಲ್ಪ ಕೊಟ್ಬಿಡಿ. ಆಮೇಲೆ ಪ್ಲಾನಾಫಿಕ್ಸ್ ಅಂತ ಒಂದು ಔಷಧ ಸಿಗ್ತದೆ, ಅದು ಹೂವು ಮತ್ತು ಕಾಯಿ ಉದುರದಂಗೆ ನಿಲ್ಸುತ್ತೆ, ಅದು ಅದನ್ನ ಸಿಂಪರಣೆ ಮಾಡ್ರಿ. ಪ್ಲಾನಾಫಿಕ್ಸ್ ಔಷಧ ಹಾನ್ ರೀ, ಪ್ಲಾನಾಫಿಕ್ಸ್ ಅಂತ ಬರುತ್ತೆ ನೋಡ್ರಿ ಮಾರ್ಕೆಟ್ನಾಗೆಲ್ಲ ಸಿಗ್ತದೆ. ಅದು 4 ಮಿಲಿಲೀಟರ್ ಪ್ರತಿ 18 ಲೀಟರ್ ನೀರಿಗೆ ಈ ಸಿಂಪರಣೆ ಮಾಡಿದ್ರೆ ಹೂವು ತಡೆಗಟ್ಟಬಹುದು. ಪೊಟ್ಯಾಸಿಯಮ್ ಇದು ಆಮೇಲೆ ಮ್ಯಾಗ್ನೇಸಿಯಮ್ ಇವೆಲ್ಲ ನಾನು ಟ್ರೈ ಮಾಡಿದೀನಿ ಸರ್. ಅದ್ರ ಜೊತೆಗೆ ಬಾಕ್ಸರ್ ಆಗ್ಲಿ, ಇನ್ನೊಂದ್ಸಲ ಸೂಪರ್ ಟ್ಯಾಕಲ್ ಆಗ್ಲಿ. ಅಲ್ಲ ಏನ ಕೀಟದ ಹಾವಳಿ ಏನಾದ್ರು ಇದೆಯಾ ಹೂ ಉದುರೋದಕ್ಕೆ? ಇಲ್ಲ ಸರ್, ಏನೂ ಇಲ್ಲ. ಹೂಳ ಪಳದ ಅದಕ್ಕೆ ನಾನು ಕಂಟ್ರೋಲ್ ಮಾಡಿದೀನಿ ಸರ್. ಅಲ್ಲ ಈಗ ತಿಪ್ಪಣ್ಣವ್ರೆ, ಅಲ್ಲ ತಿಪ್ಪಣ್ಣವ್ರೆ, ಅವೇನು ಕಾಯಿಗಳು ಹುದರ್ತಾವಲ್ಲ ಅವನ್ನೇನಾದ್ರು ಸ್ವಲ್ಪ ಹಂಗ ಹಿಂಗ ತೆಗೆದ್ ನೋಡಿ, ಏನಾದ್ರೂ ಉಳದೇನಾರ ಸಮಸ್ಯೆ ನೋಡಿದ್ರೆ? ಇಲ್ಲ ಸರ್, ಉಳಗೇನಿಲ್ಲ ಸರ್. ಉಳದಿಲ್ಲ ಅಂತಂದ್ರೆ ಈಗ ಸರ್ ಹೇಳಿದ್ರಲ್ಲ, ಎಂಜಿನಪ್ಪ ಸಾಹೇಬ್ರು ಹೇಳಿದ್ರಲ್ಲ, ಸ್ವಲ್ಪ ಈ ಪ್ಲಾನೋಫಿಕ್ಸ್ ಅನ್ನೋದನ್ನ ಸಿಂಪರಣೆ ಮಾಡಿ, ಈವನ್ ಈಗ 19-19 ಸ್ಪ್ರೇ ಮಾಡಿ ಎರಡರ ಜೊತೆಗಿನ ಕೊಟ್ಟರು ತಪ್ಪೇನಿಲ್ಲ. ಯಾಕಂದ್ರೆ ನೀವು ಪೊಟ್ಯಾಶ್ ನಾರ್ಮಲಿ ನಮ್ಮ ರೈತರು ಏನಾಗಿದೆ ಅಂತಂದ್ರೆ ಕೊಡೋದಿಲ್ಲ, ಲೇಟಾಗಿ ಕೊಡ್ತಾರೆ. ಅದು ಲೇಟಾಗಿ ಕೊಡ್ಬೇಕನ್ನೋದು ನಮ್ಮ ರೈತರ ತಲೆ ಕುಂತು ಬಿಟ್ಟೈತಿ. ಪೊಟ್ಯಾಶನ್ನ ಬೇಗನೆ ಕೊಡ್ಬೇಕು. ಆಕ್ಚುಲಿ ಅದು ಕರಿಗೆ ಗಿಡಕ್ಕೆ ಸಿಗ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳ್ತದೆ. ಹಿಂಗಾಗಿ 19-19 ಎರಡು ಕೆ ಜಿ, ಮತ್ತೆ ಸರ್ ಹೇಳ್ದಂಗೆ ಒಂದು ಪ್ಲಾನೋಫಿಕ್ಸ್ ಅನ್ನ 4 ml ಒಂದು ಟ್ಯಾಂಕಿಗೆ ಹಾಕೊಂಡು ಸಿಂಪರಣೆ ಮಾಡ್ರಪ್ಪ. ನಿಮ್ಗೇನಾದ್ರೂ ಮತ್ತೆ ಸಮಸ್ಯೆ ಅನಿಸಿದ್ರೆ ಕೊನೆ ಇದು ಕಾರ್ಯಕ್ರಮದ ಕೊನೆಗೆ ನಾವು ನಂಬರ್ ಕೊಡ್ತೀವಿ, ನಮ್ಗೆ ಫೋನ್ ಮಾಡ್ರಿ. ಒಳ್ಳೇದು ತಿಪ್ಪಣ್ಣವರೇ, ಕರೆ ಮಾಡೋದಕ್ಕೆ ಧನ್ಯವಾದ. ಡಾಕ್ಟರ್ ಎಂಜರಪ್ಪ ಅವರೇ, ಮುಖ್ಯವಾಗಿ ಹತ್ತಿಯಲ್ಲಿ ಅಲ್ಲಲ್ಲಿ ರೈತರು ಹತ್ತಿ ಗಿಡಗಳು ಒಣಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ, ಏನು ಕಾರಣ ಸ್ವಲ್ಪ ಹೇಳ್ಬಿಡಿದೆ? ಮುಖ್ಯವಾಗಿ ಗಿಡಗಳು ಒಣಗೋದಕ್ಕೆ ಇದಕ್ಕೆ ಸಿಡಿ ರೋಗ ಅಂತ ನಾವು ಕರಿತೀವಿ. ಸಾಮಾನ್ಯ ಇದು ಭೂಮಿಯಲ್ಲಿ ವಾಸವಾಗಿರ್ತಕ್ಕಂತ ಒಂದು ಶಿಲೀಂಧ್ರ ಅಥವಾ ಫಂಗಸ್ ಇಂದ ಈ ರೋಗ ಬರುತ್ತೆ. ಈ ಒಂದು ಶಿಲೀಂಧ್ರ ಭೂಮಿನಲ್ಲಿ ಇರುತ್ತೆ ಪೂರ್ತಿನ. ಪ್ರತಿ ವರ್ಷ ಹತ್ತಿ ಬೆಳೆಯೋ ಜಾಗದಲ್ಲಿ ಹತ್ತಿನೇ ಬೆಳೆದ್ರೆ ಈ ಸಮಸ್ಯೆ ಭಾಳ ಆಗ್ತಾ ಹೋಗ್ತದೆ. ಈಗ ಸದ್ಯಕ್ಕೆ ಅವ್ರು ರೈತರ ನಾವು ಏನಲ್ಲಪ್ಪ, ಆಲ್ರೆಡಿ ಈಗ ಹತ್ತಿ ಹೊಲದಲ್ಲಿದೆ, ಸುಮಾರು 2 ತಿಂಗಳು ಅಥವಾ 2.5 ತಿಂಗಳು ಬೆಳೆ ಈಗಿದೆ. ಒಂದು ಕರೆ ಇದೆ. ಒಳ್ಳೆಯದು. ಹಲೋ ಹಲೋ ಹಲೋ ಸರ್, ನಮಸ್ಕಾರ ಸರ್. ನಿಮ್ಮ ಹೆಸರು ಎಲ್ಲಿಂದ ರೀ? ನಮಸ್ಕಾರ ಸರ್. ಹುಸೇನಪ್ಪ ಅಂತ ಹೇಳಿ ಸರ್. ವಿಜಯನಪ್ಪ? ಹುಸೇನಪ್ಪ. ಹುಸೇನಪ್ಪ ಹುಸೇನಪ್ಪ ಯಾವ್ರಿ? ಹುಸೇನಪ್ಪ ಅವ್ರೆ, ಗಡ್ಮೂರ್ ಸರ್, ರಾಯಚೂರ್ ತಾಲೂಕು. ಹಾ ಕೇಳಿ, ಪ್ರಶ್ನೆ ಕೇಳಿ ಹುಸೇನಪ್ಪ ಅವ್ರೆ. ಏನಿಲ್ಲ ಸರ್, ನಮ್ದು 60 ಡೇಸ್ ಕ್ರಾಪ್ ಇದೆ, ಆ ಕಾಟನ್ ಕ್ರಾಪ್ 5 ಎಕರೆ ಹಾಕೊಂಡಿದ್ದೀವಿ ನಾವು. ಎಸ್ ಸರ್, ಈಗ ನಾನು ಸರ್ ಹೇಳಿದ್ದು ನಾನು ಈಗ ತಲೆ ಕೇಳಿ ಖುಷಿ ಪಟ್ಟು ಮಾಡಿದೆ ಸರ್. ನಾನು ಆಕ್ಚುಲಿ ನಾನು ಕೂಡ ಈಗ ಸೋಯಿಂಗ್ ಈಗ ರೇನ್ ಆಗಿದೆ, 2 ಡೇಸ್ ಆಯ್ತು. ನಾನ್ ತಗೊಂಡಿನಿ ಸರ್ ಡೈಫೆಂಟ್ರಿನ್ ಪ್ಲಸ್ ಮೊನೊಕೊಟ್ರಪಾಸು 90 ತಗೊಂಡಿನಿ ಸರ್ ಸ್ಪ್ರೇ ಅಲ್ಲಿ. ಸರ್ ಮೊನೊಕೊಟ್ರಪಾಸು ಡೈಫೆಂಟ್ರಿನ್ ಮಿಕ್ಸ್ ಮಾಡ್ಬೋದಾ? ಅಲ್ಲ, ಮೊನೊಕೊಟ್ರಪಾಸು ಡೈಫೆಂಥಿರಾನು ಮಿಕ್ಸ್ ಮಾಡೋದು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಯಾಕಂದರೆ ಡೈಫೆಂಥಿರಾನೇ ಅದಕ್ಕೆ ಎರಡು ಕೆಲಸ ಮಾಡಬೇಕಾದಾಗ ಮೊನೊಕೊಟ್ರಪಾಸ್ ಮಿಕ್ಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಖರ್ಚು ಅಷ್ಟೇ, ಅವಶ್ಯಕತೆ ಇಲ್ಲ. ಅದೇ ಸರ್, ನಮ್ಮ ಬೋರ್ ಎಫೆಕ್ಟಿವ್ ಆಗಬೇಕು ಅಂತ ಸರ್, ಅಷ್ಟೇ ತಿಳಿಯಾಗಿ ಬರಬೇಕು ಎಲ್ಲ ಲೀವ್ಸ್ ಎಲ್ಲ, ಮತ್ತೆ ಸೆಕೆಂಡ್ ಟೆಸ್ಟ್ ಎಲ್ಲ ಸ್ವಲ್ಪ ಮತ್ತೆ ಅದು ಟ್ರಿಕ್ಸ್ ಅವೆಲ್ಲ ಇದ್ದು ಅವಾಗ ಹೊಡಿಬೇಕನ್ನೋ ಸರ್ಲಿ ಸ್ವಲ್ಪ ಮಳೆ ಹೋಗಿತ್ತಲ್ವಾ, ಅಭಾವದಿಂದ ಸ್ವಲ್ಪ ಮತ್ತೆ ಅದು ಏನೋ ಬಾಡ್ಬೋದು ಎಫೆಕ್ಟ್ ಆಗ್ಬೋದು ಅಂತ ಹೊಡೆದಿದ್ದಿಲ್ಲ, ಸ್ಟೇ ಮಾಡಿದ್ದಿಲ್ಲ. ಬಟ್ ಈಗ ಜಾಬ್ ಕೊಟ್ರೆ ಐ ಮೀನ್ ಇದು ರೈನ್ ಜಾಬ್ ಕೊಟ್ಟರೆ ಹೊಡಿಬೋದಾ ಸರ್, ಸ್ಟೇ ಮಾಡ್ಬೋದಾ? ಮಾಡ್ಬೋದು, ಮಳೆ ಸ್ವಲ್ಪ ನಿಲ್ಲಿ, ಇನ್ನೊಂದು 2 ದಿವಸ ಪ್ರಿಡಿಕ್ಷನ್ ಇದೆ, ಅದಾದ್ಮೇಲೆ ಬೇಕಾದ್ರೆ ಮಾಡಿ. ನೀವು ಸಿಚುವೇಶನ್ ನೋಡ್ರಿ, ಏನ್ ನೋಡ್ಕೊಳ್ರಿ, ಏನು ಮತ್ತೆ ಜಿಗಿ ಹುಳ ಇದೆಯೋ ಅಥವಾ ಈ ಏನು ಇದೆಯೋ ನೋಡ್ಕೊಂಡು ಸ್ವಲ್ಪ ಅದ್ ಹುಳದವನ್ನ ನೋಡ್ಕೊಂಡು ಮಾಡಿ. ಹೌದು ಸರ್. ಇನ್ನೊಂದು ಸರ್, ಅದು ಫಸ್ಟ್ ಸೋಯಿಂಗ್ ಆಗಿಲ್ಲ ಸರ್, ಫಸ್ಟ್ ಟೈಮ್ ಟ್ರಿಬಲ್ ಟೈಮ್ ನಾನು ಸೋಯಿಂಗ್ ಮಾಡಿದ್ದು, ಟ್ರಿಬಲ್ ಟೈಮ್ ಎಲ್ಲ ಕರೆಕ್ಟ್ ಆಗಿ ಬಂದಿದೆ. ಸ್ವಲ್ಪ ಅಲ್ಲಲ್ಲಿ ಫಸ್ಟ್ ಸೋಯಿಂಗ್ ಅಲ್ಲಿ ಬೆಳೆದ ಗಿಡಗಳು ಎಲ್ಲ ಬಾಲ್ಸ್ ಆಗಿಬಿಟ್ಟು ಅವು ತಾಮ್ರ ರೋಗ ಅಂದಿರಲ್ಲ ಸರ್, ಅದು ಬಂದ್ಬಿಟ್ಟಿದೆ. ಅದು ಮತ್ತೆ ಎಫೆಕ್ಟ್ ಬೇರೆ, ಈಗ ಎಲ್ಲ ಬೇರೆ ಥರ್ಡ್ ಟೈಮ್ ಸೋಯಿಂಗ್ ಆಗಿದ್ದು ಎಲ್ಲ ಸಖತ್ ಆಗಿ ಬಂದಿದ್ದಾವೆ. ಅದಕ್ಕೆ ಏನಾದ್ರೂ ಸ್ಪ್ರೆಡ್ ಆಗ್ಬೋದು ಆ ರೋಗ, ಆ ಡಿಫಿಷಿಯನ್ಸಿ ಅಂತ ಹೇಳಿ ನಮ್ಗೆ ತುಂಬಾ ಭಯ ಆಗ್ತಿದೆ ಸರ್. ಇಲ್ಲ ಇಲ್ಲ ಇಲ್ಲ ಇಲ್ಲ, ಅದು ಭಯ ಬೇಡ. ಯಾಕಂದ್ರೆ ತಾಮ್ರ ರೋಗ ಅನ್ನೋದು ಪೋಷಕಾಂಶದ ಕೊರತೆಯಿಂದ ಬರ್ತಕ್ಕಂಥದ್ದು, ಅದು ರೋಗದ್ದಲ್ಲ. ಓಕೆ, ಅದು ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗ್ತಕ್ಕಂಥದ್ದು ಸುಳ್ಳು, ಅದನ್ನ ತಲೆಯಿಂದ ತೆಗೆದ್ಬಿಡ್ರಿ ನೀವು. ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ, ನಾನು ಆಗಲೇ ಹೇಳದ್ನಲ್ಲ, 19 19 19 ಎರಡು ಕೆ ಜಿ ಜೊತೆಗೆ 2 kg ಮೆಗ್ನೀಷಿಯಂ ಸಲ್ಫೇಟ್ ಎರಡು ಮಿಕ್ಸ್ ಮಾಡ್ಬೇಕು. ರೆಡಿ, ಹಾ, ಅದನ್ನ ಒಂದೇ ಸಾರಿ ಆಡಿದ್ರೆ ಆಗಲ್ಲ, 60 ದಿವಸ, 75 ಮತ್ತು 90 ದಿವಸ, 3 ಸಾರಿ ಕಂಟಿನ್ಯೂಸ್ ಆಗಿ ಸ್ಪ್ರೇ ಮಾಡ್ಬೇಕು. ಯಾಕಂದ್ರೆ ಅದನ್ನ ತಾಂಬೂರ ರೋಗ ಬರಬಾರ್ದಂತ ಮುನ್ನೆಚ್ಚರಿಕೆಯಾಗಿ ಹೊಡಿತಕ್ಕಂಥದ್ದು ವಿನಃ ಬಂದ ಮೇಲೆ ಏನ್ ಮಾಡಕ್ ಆಗಲ್ಲ. ಇಲ್ಲ ಇಲ್ಲ ಇಲ್ಲ, ಅದು ರೋಗ ಅಲ್ಲ ಕಣ್ರಿ, ಪೋಷಕಾಂಶದ ಕೊರತೆಯಿಂದ ಬರ್ತಕ್ಕಂಥದ್ದು, ಅದು ರೋಗ ಅಲ್ಲ, ಸ್ಪ್ರೆಡ್ ಆಗಲ್ಲ. ಓಕೆ, ಒಳ್ಳೇದು ಒಳ್ಳೇದು. ಹುಸೇನಪ್ಪ ಅವರೇ ಕರೆ ಮಾಡಿದಕ್ಕೆ ಧನ್ಯವಾದ ನಿಮ್ಗೆ. ಡಾಕ್ಟರ್ ಎಂಜರಪ್ಪ ಅವರು ತಾವು ಹೇಳ್ತಾ ಇದ್ರೆ ಮುಖ್ಯವಾಗಿ ಸಾಯ್ತಕ್ಕಂತ ಹತ್ತಿ ಗಿಡಗಳು ಒಣಗ್ತಾ ಇದ್ದಾವೆ, ಸಿಳಿ ರೋಗ ಅಂತ ಕರಿತೀವಿ ಅದಕ್ಕೆ. ಸಾಮಾನ್ಯವಾಗಿ ಇದರ ಮುಖ್ಯವಾದ ಲಕ್ಷಣಗಳು ಏನಪ್ಪಾ ಅಂತ ಹೇಳಿದ್ರೆ, ಗಿಡಗಳ ಫಸ್ಟ್ ಹಳದಿ ಆಗ್ತವೆ, ನಂತರ ಬಾಡಲಿಕ್ಕೆ ಮತ್ತು ಸೊರಗುವಿಕೆ ಶುರುವಾಗ್ತದೆ, ಕಡೆಗೆ ಒಣಗಾದ ಸಹಜ. ಇದು ಭೂಮಿಯಿಂದ ಬರ್ತಕ್ಕಂಥ ಒಂದು ರೋಗಾಣುವಿಂದ ಈ ರೋಗ ಬರ್ತದೆ. ಈ ಸದ್ಯಕ್ಕೆ ರೈತರು ಏನು ಮಾಡ್ಬೇಕಪ್ಪ ಅಂತೇಳಿದರೆ, ಎಲ್ಲೆಲ್ಲಿ ಗಿಡ ಒಣಗ್ತವಲ್ಲ ಅಂಥ ಗಿಡಗಳು ಸಂಪೂರ್ಣವಾಗಿ ಒಣಗೋಗಿದ್ದರೆ ಅವನು ಕಿತ್ತಾಕ್ಬೇಕು. ಮತ್ತು ಸುತ್ತ ಇರ್ತಕ್ಕಂಥ 4-5 ಗಿಡಕ್ಕೆ, ಎಲ್ಲಿ ಗಿಡ ಒಣಗುತ್ತಲ್ಲ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ 4-5 ಒಂದು 5-6 ಗಿಡಕ್ಕೆ ಕಾರ್ಬನ್ ಡೈಜಿಯಮ್ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕ ಬರುತ್ತೆ. ಸಾಮಾನ್ಯ ಬಾವಿಸಿನ್ ಅಂತಾರೆ, ಹಿಂಗೆಲ್ಲ ಭಾಳಷ್ಟು ಟ್ರೇಡ್ ನೇಮ್ಸ್ ಅದಾವೆ. ಅದಕ್ಕೆ ಕಾರ್ಬನ್ ಡೈಜಿಯಮ್ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕವನ್ನು 2 g/l ನೀರಿಗೆ ಬೆರೆಸಿ ಅದನ್ನ ಸುತ್ತಮುತ್ತ ಇರ್ತಕ್ಕಂಥ ಗಿಡಗಳಿಗೆ ಉಣಿಸ್ಬೇಕು. ಮಣ್ಣಿಗೆ ಹಾಕ್ಬೋದು, ದ್ರಾವಣವನ್ನು ಸುಡಿಸುತ್ತಲೂ ಹಾಕ್ಬೋದು. ಇದನ್ನ ನಾವು ನಿರ್ವಹಣೆ ಮಾಡಬಹುದು. ಇನ್ನು ಮುಂದೆ ಬೆಳೀತಕ್ಕಂಥ ಹತ್ತಿ ರೈತರಿಗೆ ಸಾಕಷ್ಟು ಸಮಗ್ರ ರೋಗ ನಿರ್ವಹಣಾ ಕ್ರಮಗಳನ್ನು ಮಾಡಬೇಕಾಗ್ತದೆ. ಅವರು ಪ್ರತಿ ವರ್ಷ ಸಿಡಿ ರೋಗ ಬರ್ತಿತ್ತು ಅಂತ ಹೇಳಿದ್ರೆ ಅಂತ ಒಂದು ಹೊಲದಲ್ಲಿ ಹತ್ತಿ ಬೆಳಿಬಾರದು. ಈ ವರ್ಷ ಒಂದು 25% ಸಿಡಿ ರೋಗ ಬಂದ್ರೆ ಮುಂದಿನ ವರ್ಷ ಹತ್ತಿ ಬೆಳೆ ಬದಲಾವಣೆ ಮಾಡಬೇಕು ಮತ್ತೆ ಬೀಜೋಪಚಾರ ಮಾಡಬೇಕಾಗ್ತದೆ ಪೂರ್ತಿನ. ಇವೆಲ್ಲ ಹಲವಾರು ಆಮೇಲೆ ಜೈವಿಕ ರೋಗನಾಶಕಗಳನ್ನು ಕೂಡ ಜೈವಿಕ ರೋಗನಾಶಕ ಜೈವಿಕ ಗೊಬ್ಬರ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ವಾಸುದೇವ್ ಪಾಟೀಲ್ ಅಂತ ಹೇಳಿ ಕಲಬುರಗಿಯಿಂದ ಮಾತಾಡ್ತೀನಿ ಸರ್. ನಾನು ವಾಸುದೇವ್ ಪಾಟೀಲ್ ರೀ, ಕಲಬುರಗಿಯಿಂದ ಬಹಳ ದೂರದಿಂದ ಫೋನ್ ಮಾಡಿದಿರಿ. ಕೇಳಿ, ನಿಮ್ ಪ್ರಶ್ನೆ ಏನು? ಹತ್ತಿ ಬೆಳೆ ಸಂಬಂಧಪಟ್ಟ ಸರ್, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ. ಹಾ, ಕೇಳಿ ಸರ್. ಸರ್, ಇವರು ಸಂದರ್ಶನ ಮಾಡ್ತಾರ ಬಾವಲಟ್ಟಿ ಅವರ? ಹೌದ್ರಿ, ಬಾವಲತ್ತಿರಿ. ಹಾ ಸರ್, ಮಾತಾಡ್ತೀನಿ ಸರ್. ಮಾತಾಡ್ತೀನಿ ವಾಸುದೇವರ. ನಿಮ್ದು ಹತ್ತಿ ಹಾಕಿದಿರಾ? ನಾವು ಹತ್ತಿ ಹಾಕಿದ್ವಿ ಸರ್, ಮನೆ ಅತಿವೃಷ್ಟಿಯಿಂದ ಹೋಯ್ತು ಸರ್. ಒಂದು 5 ಎಕರೆ ಹತ್ತಿ ಇತ್ತು, ಹೋಗ್ಬಿಡ್ತಾ. ಒಂದ್ ಕಡೆ 5 ಎಕರೆ ಇತ್ತು, ಇನ್ನೊಂದ್ ಕಡೆ ಒಂದು 2 ಎಕರೆ ಇತ್ತು. ಎರಡು ಅತಿವೃಷ್ಟಿಯಿಂದ ಹೋಯ್ತು ಸರ್. ಏನ್ ನೀರ್ ನಿಂತು ಬಿಟ್ಟು ಹೋಗಿ ಗೊತ್ತಾ ಹೇಗೆ? ಹಾ ಸರ್, ನೀರ್ ನಿಂತು ಬಿಟ್ಟು ಹೋಯ್ತು. ನೀರ್ ಸರ್, ಮಳೆ ವಿಪರೀತ ಆಯ್ತು ನಮ್ಮ ಇದನ್ನ. ಆಕ್ಚುಲಿ ಆಲಂ ತಾಲೂಕದಲ್ಲಿ ಬರ್ತದೆ ಜೀವನು. ನಮ್ ಕಡೆ ಹತ್ತಿ ಅನುಭವ ಬಹಳ ಕಡಿಮೆ. ಹತ್ತಿ ಗುಲ್ಬರ್ಗ ಕಡೆ ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತೆ. ಕಡಿಮೆ ಸರ್, ರಾಯಚೂರು ಜಾಸ್ತಿ, ಈ ಕಡೆ ಯಾದಗಿರಿ ಶಾಪುರ ಕಡೆ ಜಾಸ್ತಿ. ಮತ್ತೆ ನಮ್ ಪರ್ಟಿಕ್ಯುಲರ್ ವಿಶೇಷವಾಗಿ ನಮ್ಮ ಆಳಂದ ತಾಲೂಕಲ್ಲಿ ಬಹಳ ಕಡಿಮೆ. ಆಳಂದ ಚಿಂಚೋಳಿ ಬಹಳ ಕಡಿಮೆ. ಆದ್ರೂ ಬೇರೆಯವ್ರು ಬೆಳೀತಾ ಇದಾರೆ ಅಂತ ನಾವು ಪ್ರಯತ್ನ ಮಾಡಿದೀವಿ. ಅದ್ಯಾಕೋ ಒಂದ್ ಕಡೆ 5 ಎಕರೆ ಪಟ್ಟಿನೂ ಹೋಯ್ತು ಹತ್ತಿ, ಇನ್ನೊಂದ್ ಕಡೆ 2 ಎಕರೆ ಇದ್ದಿನೂ ಹೋಯ್ತು. ಈಗ ಅನಿವಾರ್ಯ ನಾವು ಜೋಳ ಬಿತ್ತೈತೆ, ಜೋಳ ಎಷ್ಟಾಗಿ ಹತ್ತೋ ಗೊತ್ತಿಲ್ಲ. ವಾಸುದೇವರೇ, ತಜ್ಞರ ಜೊತೆ ಮಾತಾಡ್ತೀರಿ, ಏನು ಸಮಸ್ಯೆ ಇದೆಯಾ? ಮಾತಾಡ್ತೀನಿ ಸರ್. ಅವ್ರಿಗೆ ಸ್ವಲ್ಪ ಕೀಟ ಬಾಧೆ ಬಗ್ಗೆ ಅಲ್ಲ, ಬೇರೆ ಪ್ರಶ್ನೆ ಇದೆ ನಮ್ದು ಕೇಳ್ತೀನಿ. ಕೇಳಿ ಕೇಳಿ ಕೇಳಿ ಸರ್. ನಮಸ್ಕಾರ ಸರ್, ಶ್ರೀನಿವಾಸ ಸಾಹೇಬ್ರಿ. ನಮಸ್ಕಾರ ನಮಸ್ಕಾರ, ಕೇಳ್ರಿ ಸರ್. ಎಂಜನಪ್ಪ ಸಾಹೇಬ್ರಿ, ನಮಸ್ಕಾರ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹತ್ತಿ ಬೆಳೆ ಬಗ್ಗೆ ಅನುಭವ ಬಹಳ ಕಡಿಮೆ ನಮ್ಗೆ. ಈ ಕಲಬುರಗಿ ಭಾಗದಲ್ಲಿ ವಿಶೇಷವಾಗಿ ಚಿಂಚೋಳಿ ಆಳಂದ ತಾಲೂಕ, ನಮ್ದು ಆಳಂದ ತಾಲೂಕದಲ್ಲಿ ಜಮೀನು ಬರ್ತದೆ ಸರ್. ನಮ್ದು ಈ ಕಲಬುರಗಿ ಒಂದು 25 km ಹತ್ತಿರದಲ್ಲಿ. ಸರಿ ಸರಿ, ಅಲ್ಲ ಪ್ರಶ್ನೆ ಕೇಳಿ, ಏನ್ ಪ್ರಶ್ನೆ? ಇದಕ್ಕೇನು ಸೀಸನ್ ಮೇಲೆ ಡಿಪೆಂಡ್ ಅದನು, ಅಥವಾ ನಾವು ನೀರಾವರಿ ಇದ್ರೆ ಯಾವ ಟೈಮ್ ಅಲ್ಲಿ ಬೆಳಿಬಹುದಾ? ಇಲ್ಲ ಇಲ್ಲ, ಹತ್ತಿಗೆ ಎಲ್ಲಾ ಬೆಳೆಗೂ ಸಹಿತ ಒಂದು ಸೀಸನ್ ಅನ್ನೋದು ಇದ್ದೇ ಇರ್ತದೆ. ಹತ್ತಿಗೆ ಮುಖ್ಯವಾಗಿ ನಾವು ನಾರ್ಮಲ್ ಹೇಳ್ತಕ್ಕಂಥದ್ದು ಜುಲೈ ಜೂನ್ ಮೊದಲನೇ ವಾರದಿಂದ ಮ್ಯಾಕ್ಸಿಮಮ್ ಅಂದ್ರೆ ಬಹಳ ಬಹಳ ಅಂತಂದ್ರೆ ಜುಲೈ 15ರ ತನಕ ಹಾಕ್ರ ಅಂತ ಹೇಳ್ತೀವಿ. ಅದರಲ್ಲೂ ಸ್ವಲ್ಪ ನೀರಾವರಿ ಏನು ಸೌಕರ್ಯಗಳು ಇರ್ತಕ್ಕಂಥವ್ರು ಮೇದಲ್ಲೂ ಸಹಿತ ಹಾಕೋಬಹುದು, ಮೇ ಮೊದಲನೇ ವಾರದಲ್ಲೂ ಸಹಿತ ಹಾಕೋಬಹುದು, ಏನ್ ತೊಂದರೆ ಇಲ್ಲ. ಯಾಕಂತಂದ್ರೆ ಬಿಸಿಲಿಗೆ ನೀರಿದ್ದಾಗ ನಾವು ಹಾಕೊಂಡು ಬಿಸಿಲಿಗೆ ಬೆಳವಣಿಗೆ ಚೆನ್ನಾಗಿ ಬರ್ತದೆ. ಇನ್ಫ್ಯಾಕ್ಟ್ ಯಾರು ನೀರಿನ ಸೌಕರ್ಯ ಇರ್ತಾವ ಸ್ವಲ್ಪ ಬೇಗನೆ ಬಿತ್ಕೊಳ್ರ ಅಂತಾನೆ ಹೇಳ್ತೀವಿ ನಾವು. ಯಾಕಂದ್ರೆ ಮುಂಬರ್ತಕ್ಕಂಥ ಪಿಂಕ್ ಬೌಲರ್ ಯಾವಾಗ ನವೆಂಬರ್ ಡಿಸೆಂಬರ್ ಒಳಗೆ ಅಷ್ಟೊತ್ತಿಗೆ ಕಟಾವಿಗೆ ಬಂದ್ಬಿಡ್ತದೆ ಇದು ಬೆಳೆ. ಮುಂಬರ್ತಕ್ಕಂಥ ಕೀಟದ ಬಾಧೆ ಬಹಳ ಕಡಿಮೆ ಆಗುತ್ತೆ, ನಮಗೆ ಖರ್ಚಲ್ಲಿ ಉಳಿತದ್ರಿ. ನೀರಿನ ಸೌಕರ್ಯ ಇತ್ತಂತಂದ್ರೆ ನೀವು ಮೇ ಮೊದಲನೇ ವಾರನೂ ಸಹಿತ ಬಿತ್ತನೆ ಮಾಡಬಹುದು ಮಾಡಬಹುದು. ಇನ್ನು ಮಳೆ ಮೇಲೇನೆ ಮಳೆ ಮೇಲೇನೆ ಅವಲಂಬನೆ ಇತ್ತಂದ್ರೆ ಮಳೆಯದ ನೋಡಿಕೊಂಡು ಅವಕಾಶ ಅಂದ್ರೆ ಇದನ್ನ ನೋಡಿಕೊಂಡು ನಾವು ಅವಶ್ಯಕತೆಗಳನ್ನ ನೋಡಿಕೊಂಡು ಅದು ಮಳೆ ಯಾವಾಗ ಬಿದ್ದಿರ್ತಾರೆ ನೋಡಿಕೊಂಡು ಮ್ಯಾಕ್ಸಿಮಮ್ ಅಂದ್ರೆ ಜುಲೈ 15ರ ತನಕ ಹಾಕಬಹುದು ಅಂತ ಹೇಳ್ತೀವಿ ನಮ್ಮ ಶಿಫಾರಸು ಪ್ರಕಾರ. ನಾವು ಏನೋ ಪ್ರಯೋಗ ಮಾಡಬೇಕು ಅಂತ ಹೇಳಿ ಮಾಡಿದ್ರೆ ಒಂದ್ 7 ಎಕರೆ ಒಂದ್ ಕಡೆ 5 ಎಕರೆ ಒಂದ್ ಕಡೆ 2 ಎಕರೆ ಪೂರ್ತಿ ಅತಿವೃಷ್ಟಿಯಿಂದ ಹಾಳಾಗಿ ಹೋಗ್ತಾರೆ. ಏನು ಮಾಡಲಿಕ್ಕಾಗಿಲ್ಲ ಇಲ್ಲ, ಅತಿವೃಷ್ಟಿಯಿಂದ ಹತ್ತಿ ಅಂತೂ ಅಲ್ಲ, ಎಲ್ಲಾ ಬೆಳೆನೂ ಹೋಗ್ತಾರೆ ಇಲ್ಲ ಅಂತ ಹೇಳಂಗಿಲ್ಲ. ಯಾಕಂದ್ರೆ ದೇವರಾಟ ಬಲ್ಲವರ ಅಂತಾರಲ್ಲ ಹಂಗಲ್ಲ. ಯಾಕಂತಂದ್ರೆ ಹತ್ತಿ ಬೇರೆ ಬೆಳೆ ಕಂಪೇರ್ ಮಾಡಿದ್ರೆ ನಮ್ಮ ಭಾಗದಲ್ಲಿ ಒಂದು ಲಾಭದಾಯಕ ಬೆಳೆ, ಹಂಗಾಗಿ ಎಲ್ಲರೂ ಹತ್ತಿ ಬೆಳಿಲಿಕ್ಕೆ ಬೆಳೀತಾ ಇದಾರೆ. ರಾಯಚೂರು ಕಡೆ ಆಯ್ತು, ನಮ್ಮ ಯಾದಗಿರಿ ಡಿಸ್ಟ್ರಿಕ್ಟ್ ನಲ್ಲಿ ಆಯ್ತು. ಬೇರೆ ಬೆಳೆ ಕಂಪೇರ್ ಮಾಡಿದ್ರೆ ಅಟ್ ಲೀಸ್ಟ್ ಮಿನಿಮಮ್ ನನಗೆ ಇನ್ಕಮ್ ಬರುತ್ತೆ ಅನ್ನೋ ಒಂದು ಧೈರ್ಯದಿಂದ ರೈತರು ಬೆಳೀತಾ ಇದಾರೆ. ಯಾವ ರೀತಿ ನಮ್ ಕಡೆ ತೊಗರಿ ಬೆಳೀತಾರೆ. ಆಮೇಲೆ ಪಾಟೀಲ್ ರೇ, ಇನ್ನೊಂದು ವಿಚಾರ, ಈಗ ಸಾಮಾನ್ಯವಾಗಿ ಹತ್ತಿ ಮತ್ತು ಮೆಣಸಿನಕಾಯಿ ನಾವು ಬೆಳಿಬೇಕಂದ್ರೆ ಮುಂಗಾರಿ ಬಹಳ ಸೂಕ್ತ. ನಮ್ಮ ಶ್ರೀನಿವಾಸ್ ಅವ್ರು ಹೇಳ್ದಂಗೆ ಜೂನ್ ಬಹಳ ಅಂದ್ರೆ ಜುಲೈ 15 ಮಟ್ಟ ಮಾಡಬಹುದು, ಆಗಸ್ಟ್ ದಾಟಿ ಮಾತ್ರ ಇದನ್ನ ಹಾಕಬಾರ್ದು. ಯಾಕಂದ್ರೆ ಬೆಳವಣಿಗೆ ಬಹಳಷ್ಟು ಕುಂಠಿತವಾಗುತ್ತೆ. ಈವನ್ ಒಂದು ದಿವಸ ಹೆಚ್ಚು ಕಮ್ಮಿ ಮಾಡಿ ನೀವು ಬಿತ್ತೋದ್ರಲ್ಲಿ ಒಂದು ದಿವಸ ಲೇಟ್ ಆಯ್ತು ಅಂದ್ರೂ ಅದ್ರ ಬೆಳವಣಿಗೆ ಮತ್ತು ಕಾಯಿ ಹಿಡಿತಕ್ಕಂಥ ಸಂಖ್ಯೆಯಲ್ಲಿ ಬಹಳಷ್ಟು ವ್ಯತ್ಯಾಸ ಆಗುತ್ತೆ. ಆಮೇಲೆ ಇನ್ನೊಂದು ನನ್ನ ಅನುಭವದ ಪ್ರಕಾರ ಹೇಳ್ಬೇಕಂದ್ರೆ ದಯಮಾಡಿ ಇದನ್ನ ಬೇಸಿಗೆನಲ್ಲಿ ಬಹಳ ಜನ ಹಾಕ್ತಾರೆ. ನೀರಾವರಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಬೇಸಿಗೆನಲ್ಲಿ ಹಾಕೋದು ಬಹಳ, ಬಟ್ ದಯಮಾಡಿ ಬೇಸಿಗೆನಲ್ಲಿ ಹಾಕಬೇಡಿ, ಇದು ಶಿಫಾರಸು ಇಲ್ಲ. ಆಮೇಲೆ ಇದಕ್ಕೆ ಕೀಟ ಸಂಖ್ಯೆ ಬಹಳ ಆಗ್ತದೆ. ಅದಕ್ಕೆ ಬೇಸಿಗೆ ಅಂದ ತಕ್ಷಣ ಏಪ್ರಿಲ್ ಮಾರ್ಚ್ ಏಪ್ರಿಲ್ ಅಲ್ಲಿ ಬೇಡ. ಮಾರ್ಚ್ ಏಪ್ರಿಲ್ ಅಲ್ಲಲ್ಲ, ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಡಿಸೆಂಬರ್ ಇತ್ತಕ್ಕಂತರ ಮತ್ತೆ ಜನವರಿ ಫೆಬ್ರವರಿಗೆ ಹಾಕಿ ಶುರು ಮಾಡ್ಬಿಡ್ತಾರೆ. ಇಲ್ಲ ಇಲ್ಲ, ಅಷ್ಟು ಬೇಗ ಬೇಡ. ಮೇ ಮೊದಲನೇ ವಾರ ಎರಡನೇ ವಾರ ಹಾಕೋಬಹುದು. ಕೆಲವರು ಇವನ್ ಖಾಲಿ ಇತ್ತಪ್ಪ ಅಂತ ಹೇಳಿದ್ರೆ ಮಾರ್ಚ್ ತಿಂಗ್ಳಾಗ ಫೆಬ್ರವರಿ ತಿಂಗ್ಳಾಗ ಹಾಕ್ತಕ್ಕಂಥದ್ದು ಬಹಳ ಮುಖ್ಯ. ಅದು ಮಾಡಬೇಡ. ವಾಸುದೇವರ ಕರೆ ಮಾಡಿದಕ್ಕೆ ಧನ್ಯವಾದ. ಮುಂದಿನ ಕರೆ ಇದೆ ನಮ್ದು ರೈತರು. ಕರೆ ಕಟ್ ಆಗಿದೆ ಅಂತ ಅನ್ಸುತ್ತೆ. ಒಳ್ಳೇದು. ಡಾಕ್ಟರ್ ಶ್ರೀನಿವಾಸ್ ಅವರೇ, ಮುಖ್ಯವಾಗಿ ವೇಳೆ ಆಗ್ತಾ ಇದೆ, ಇನ್ನು ಕೇವಲ ನಮಗೆ 10 ನಿಮಿಷ ಟೈಮ್ ಇದೆ. ಮುಖ್ಯವಾಗಿ ಮುಂದೆ ಬರ್ತಕ್ಕಂಥದ್ದು ಕೀಟ, ಈಗಾಗಲೇ ತಾವು ಹೇಳಿದ್ರೆ ಈ ರಸ ಇರ್ತಕ್ಕಂಥ ಕೀಟಗಳು ಬಹಳಷ್ಟು ಮಳೆ ಆಗ್ತದೆ, ತೊಳ್ಕೊಂಡು ಹೋಗ್ತದೆ ಅಂತಕ್ಕಂಥ ವಿಚಾರ. ಇನ್ನ ಈಗಾಗಲೇ ಕಾಯಿ ಕಟ್ ಒಂದು ಕರೆ ಇದೆ. ಹಲೋ ಹಲೋ ಹಲೋ ಸರ್. ಕೇಳಿ, ಪ್ರಶ್ನೆ ಕೇಳಿ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ತಮ್ಮ ಹೆಸರು? ನಮ್ಮ ಹೆಸರು ಶರಣಪ್ಪ ಅಂತ. ನಾಗರಾಜ್ ಅವರು? ಶರಣಪ್ಪ. ಶರಣಪ್ಪ ಅವರು ಕೇಳಿ, ಪ್ರಶ್ನೆ ಕೇಳಿ. ಶರಣಪ್ಪ ಅವರೇ, ಹತ್ತಿ ಬೆಳೆ ಇರುವ ಇಳುವರಿ ಅಂದ್ರೆ? ಇಳುವರಿ ನೀವು ಬೆಳೆದ ಬೆಳೆಸಿದಂಗೆ ಬರ್ತಾರೆ, 25 ಕ್ವಿಂಟಲ್ ತನಕ ತೆಗಿತಾರೆ ರೈತರು. ಒಂದು ಎಕರೆಗೆ 22 ನೀರಾವರಿಯಲ್ಲಿ 25 ತನ ತೆಗೆದಿದ್ದಾರೆ. ತೆಗಿತಾರೆ ಬಿಟ್ರೆ ಸರ್, ಈ ಸಲ ಕುಂಟಿತ ಇದಲ್ರಿ. ಒಣ ಬೇಸಾಯದಲ್ಲಿ 10-12 ಕ್ವಿಂಟಲ್ ತೆಗೆದಿದ್ದಾರೆ. ನಿಮ್ದು ಯಾವ ಊರು ಇವ್ರೆ ಶರಣಪ್ಪ? ಮಲದಕಲ್ಲು. ಎಲ್ಲಿ? ಮಲದಕಲ್. ಮಲದಕಲ್ ಮಲದಕಲ್ ಅಲ್ಲಲ್ಲ, ಮಲದಕಲ್ಲಿ ರೈತರನ್ನೇ ಸಹಿತ ಏನಿಲ್ಲ ಅಂದ್ರೆ 12-14 ಕ್ವಿಂಟಲ್ ತನನು ಒಂದು ಎಕರೆಗೆ ತಗೋತಾರಪ್ಪ. ಈಗ ಮಳೆ ಜಾಸ್ತಿ ಇದೆ, ಅದನ್ನ ನಾವು ತಡೆಯಕ್ಕಾಗಲ್ಲ. ದೇವರ ಆಟ ಯಾರು ಇದು ಮಾಡೋಕ್ಕಾಗಲ್ಲ. ಸರಿ, ಮಳೆ ನಿಂತಾಗ, ಈಗ ಸದ್ಯ ಮಳೆ ಬರ್ತಾ ಇದೆ, ಮಳೆ ನೀರು ನಿಲ್ಲಾರ್ದಂಗೆ ನೋಡ್ಕೊಂಡು, ಬಸಿ ತೆಗೆದು ನೀರು ನಿಲ್ಲಾರ್ದಂಗೆ ನೋಡ್ಕೊಳ್ರಿ. ಮಳೆ ನಿಂತ ಮೇಲೆ ಹುಳ ಕೀಟ ನೋಡಿಕೊಂಡು ಅದ್ರ ತಕ್ಕ ಸಿಂಪರಣೆಯನ್ನು, ಅದಕ್ಕೆ ತಕ್ಕ ಸ್ವಲ್ಪ ನಾವು ನಿರ್ವಹಣೆಯನ್ನು ಮಾಡಿದ್ದೆ ಆದರೆ ಈಗ ಡೆಫಿನೆಟ್ಲಿ ನಿಮಗೇನಿಲ್ಲ ಅಂದರೆ ಒಂದು 14 ಕ್ವಿಂಟಲ್ ಬರುತ್ತೆ ಚೆನ್ನಾಗಿ, ಅಂದರೆ ನಿರ್ವಹಣೆ ಮಾಡ್ಬೇಕು ನಾವು. ಕಾಲಕ್ಕೆ ತಕ್ಕಂತೆ ಗೊಬ್ಬರ ಕೊಡೋದು, ಕಾಲಕ್ಕೆ ತಕ್ಕಂತೆ. ಹೇಗಿದಾವ್ರಿ ಶರಣಪ್ಪ ಅವ್ರು ನಿಮ್ಮ ಕಡೆ ಹತ್ತಿ ಬೆಳೆ? ನಮ್ಮ ಕಡೆ ಚೆನ್ನಾಗಿದಾವೆ ಸರ್. ಚೆನ್ನಾಗಿದಾವೆ ಹತ್ತಿ ಸಲ? ಯಾವ್ದು ಈಗ ನುಸಿ? ಈಗ ಏನಾಗಿದೆ ಗೊತ್ತಾ, ಅದನ್ನೇ ಹೇಳ್ತಾ ಇದ್ದೆ. ಈಗ ಕಂಟಿನ್ಯೂಸ್ ಆಗಿ ನಮ್ಮ ರಾಯಚೂರು ಜಿಲ್ಲಾದಲ್ಲಿ 2 ದಿವಸದಿಂದ ಮಳೆ ಬರ್ತಾ ಇದೆ, ಹಿಂಗಾಗಿ ನುಸಿ ನರ್ಜೆಲ್ಲ ತೊಳ್ಕೊಂಡು ಹೋಗಿರ್ತೆ. ದಯವಿಟ್ಟು ಯಾರು ಮತ್ತೆ ಸಿಂಪರಣೆ ಮಾಡಕ್ ಹೋಗ್ಬೇಡಿ. ಮಳೆ ನಿಂತು ಅಟ್ಲೀಸ್ಟ್ ಒಂದು 4-5 ದಿವಸ ಆಗಿದ್ರು ಸಹಿತ ಮತ್ತೆ ಈ ರೋ ಕೀಟಗಳ ಬಾಧೆ ಬರುವುದಿಲ್ಲ. ಸುಮ್ಮನೆ ಯಥೇಚ್ಛವಾಗಿ ಖರ್ಚು ಮಾಡ್ಕೊಳ್ಳೋದು ಬೇಡ. ಸರ್ ಇದು ಫಲ ಉದುರುತ್ತೆ ನೋಡ್ರಿ. ಹಾ ಫಲ ಅದೇ ತೇವಾಂಶದ ಈಗ ನೀರು ಜಾಸ್ತಿ ನಿಂತ್ಕೊಂಡು ಉದುರುತ್ತೆ. ಹಂಗೇನು ಗಾಬರಿ ಪಡಬೇಡಿ. ಮಳೆ ಎಣ್ಣೆ 2 ದಿವಸ ಪ್ರಿಡಿಕ್ಷನ್ ಇದೆ. ಮಳೆ ನಿಂತ ನಂತರ ಸ್ವಲ್ಪ 19-19-19 ಈ ಮೇಲ್ಗೊಬ್ಬರವನ್ನು 2 kg 1 ಎಕರೆಗೆ ಸಿಂಪರಣೆ ಮಾಡ್ರಿ. ಬೆಳವಣಿಗೆ ಹೆಚ್ಚಾಗುತ್ತೆ ಮತ್ತೆ ಹೂವು ಕಾಯಿ ಕೂಡ ಉದುರದಂತ ತಡೆಗಟ್ಟುತ್ತೆ. ಅದನ್ನ 4 ml ಪ್ರತಿ 18 liter ನೀರಿಗೆ ಸಿಂಪರಣೆ ಜೊತೆಗೆ ಹಾಕಿ ಈಗ 19-19 ಅಂತ ಹೇಳಿದ್ರಲ್ಲ ಅದರ ಜೊತೆಗೆ ಪ್ಲಾನೋಫಿಕ್ಸ್ ಅನ್ನು ಕೂಡ ಜೊತೆಗೆ ಅದನ್ನ ಮಿಶ್ರ ಮಾಡಿ ಸಿಂಪರಣೆ ಮಾಡ್ರಿ. ಮುಂದಿನ ಕರೆ ಶರಣಪ್ಪ ಅವರು ಕರೆ ಮಾಡಿದಕ್ಕೆ ಧನ್ಯವಾದ. ಹಲೋ ಹಲೋ ಹಾ ಕೇಳಿ, ಪ್ರಶ್ನೆ ಕೇಳಿ. ಎಲ್ಲಿಂದರೀ ತಮ್ಮ ಹೆಸರು? ಸರ್ ನಾ ರಾಘವೇಂದ್ರ ನಾಯ್ಕ ಅಂತ ಹೇಳಿ, ಪಂಚಮಿಕೆ ಗಣದವಳು. ರಾಘವೇಂದ್ರ ನಾಯ್ಕ ಅವರು ಕೇಳಿ, ಹತ್ತಿ ಬೆಳೆಗೆ ಸಂಬಂಧಪಟ್ಟಂತದ್ದು. ಅದೇ ಸರ್ ಹತ್ತಿ ಕೆಂಪು ರೋಗ ಅಂತ ಬರುತ್ತಲ್ಲ ಸರ್. ಹ್ಮ್, ಇಷ್ಟೊತ್ತನ ಅದನ್ನೇ ಹೇಳಿದ್ರು ರೈತರು, ತಾವ್ ರೇಡಿಯೋ ಕೇಳ್ತಾ ಇಲ್ವಾ? ಈಗ ನೋಡಿ, ಕೆಂಪು ರೋಗಕ್ಕೆ ಮುಖ್ಯವಾಗಿ ನೀವು ಏನ್ ಸಿಂಪರಣೆ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ 19-19-19 ಅಂತ ಬರ್ತದೆ. ಹೌದಾ? ಇದು ಸಾಲಿಬಲ್ ಫರ್ಟಿಲೈಸರ್ ರೀ. ಹಾ, ಇದನ್ನ ಸ್ವಲ್ಪ ನೀರ ಕಲಸಿ ಸಿಂಪರಣೆ ಮಾಡ್ತಕ್ಕಂತ ಒಂದು ಗೊಬ್ಬರ ಇದು. ಇದನ್ನು ಸುಮಾರು 5 gram ಪ್ರತಿ ಲೀಟರ್, 10 gram ಪ್ರತಿ ಲೀಟರ್ ನೀರಿಗೆ ಪ್ಲಸ್ ಮೆಗ್ನೀಷಿಯಂ ಸಲ್ಫೇಟ್ ಅಂತ ಜೊತೆಗೆ ಬರುತ್ತೆ. ಎರಡನ್ನೂ ಕೂಡ ಮಿಶ್ರ ಮಾಡಿಬಿಟ್ಟು ನೀವು ಸಿಂಪರಣೆ ಮಾಡಿದ್ರೆ ಈ ಒಂದು ತಾಮ್ರದ ರೋಗವನ್ನು ಹತೋಟಿ ಮಾಡಬಹುದು. ಹ್ಞೂ ರೀ, ಒಳ್ಳೇದು ರಾಘವೇಂದ್ರ ನಾಯ್ಕ ಅವರೇ. ಮತ್ತೆ ಕೊನೆಗೆ ಪ್ರಶ್ನೆ, ನಾವು ಫೋನ್ ಸಂಖ್ಯೆನ ಹೇಳ್ತೀವಿ, ತಜ್ಞರ ಫೋನ್ ಸಂಖ್ಯೆನ ನೇರವಾಗಿ ಅವರಿಗೆ ನೀವು ಫೋನ್ ಮಾಡಿ ಸಮಸ್ಯೆಗಳನ್ನ ಕೇಳಬಹುದು. ಡಾಕ್ಟರ್ ಶ್ರೀನಿವಾಸ್ ಅವರೇ, ತಾವು ಈಗ ಹೇಳಿ, ರೈತರು ಮುಂದಿನ ದಿನಗಳಲ್ಲಿ ಈ ಒಂದು ಗುಲಾಬಿ ಕಾಯಕೊರಕ ಬರ್ತಕ್ಕಂಥ ಸೂಚನೆಗಳು ಅಲ್ಲಲ್ಲಿ ಕಾಣಿಸ್ತದೆ, ಯಾಕಂದ್ರೆ ಚಳಿ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ತಾವು ಏನು ಹೇಳ್ತೀರಿ ರೈತರಿಗೆ, ಏನು ಮುನ್ನೆಚ್ಚರಿಕೆ ತಗೋಬೇಕು? ಯಾವ್ದು ರೈತರು ಹೇಳೋದು, ಇಲ್ರಿ ಬಂದದ್ದ ಗೊತ್ತಾಗಲ್ಲ ನಮಗೆ, ಗುಲಾಬಿ ಕಾಯಕೊರಕ ಆಮೇಲೆ ಹತ್ತಿ ಹೊಡೆದಾಗ ಗೊತ್ತಾಗದ ಅಂತ ಹೇಳ್ತಾರೆ. ಒಳ್ಳೆ ಪ್ರಶ್ನೆ ಸರ್. ಈಗ ಈ ಸರ್ ಅಂತೂ ಮಳೆ ಪ್ರಮಾಣ ಜಾಸ್ತಿ ಆಗಿದೆ. ಹೌದು, ಡೆಫಿನೆಟ್ಲಿ ಚಳಿ ಅಂತೂ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಭೂಮಿಯಲ್ಲಿ ತೇವಾಂಶ ಜಾಸ್ತಿ ಆದಾಗ ಚಳಿ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದಿದೆ. ಯಾವಾಗ ಅಕ್ಟೋಬರ್ ಕೊನೆಗೆ ನವೆಂಬರ್ಗೆ ನಮಗೆ ಪಿಂಕ್ ಬೋಲರ್ ಬರ್ತಕ್ಕಂಥದ್ದು ಸಹಜ. ಎಷ್ಟರ ಮಟ್ಟಿಗೆ ಬರತಕ್ಕಂಥದ್ದು ಈ ಮಳೆ ಮೇಲೆ ಅವಲಂಬನೆ ಆಗಿರುತ್ತೆ, ಬಂದೇ ಬರುತ್ತೆ. ಸೊ ಈಗ ಏನು ಮಾಡಬೇಕು, ಹೆಂಗೆ ತಿಳ್ಕೊಬೇಕು ಅಂತಂದರೆ, ಮೋಹಕ ಬಲೆಗಳನ್ನು 1 ಎಕರೆಗೆ 2 ಹಾಕಿದರೆ ಆ ಪತಂಗಗಳು ಬಂದು ಬೀಳ್ತಾವ ಸರ್, ಗಂಡು ಪತಂಗ ಬಂದು ಬೀಳ್ತಾವ. ಒಂದು ಬಲೆಗೆ ಒಂದು 7 ಪತಂಗ, 8 ಪತಂಗ ಒಂದು 3 ದಿವಸ ಕಂಟಿನ್ಯೂಸ್ ಆಗಿ ಬಿದ್ದರೆ ಅದು ನಮಗೆ ಆರ್ಥಿಕ ನಷ್ಟ ರೇಖೆ ಅಂತ ಹೇಳ್ತೀವಿ ಸರ್. ಅಂದರೆ ಮುಂದೆ ಇನ್ನೊಂದು ವಾರದಾಗ ಹುಳದ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಗೊತ್ತಾಗ್ತದೆ. ಅದರ ಮೇಲೆ ನಾವು ಕಾರ್ಯಕ್ರಮವನ್ನು ತಗೊಳ್ಕೋಬೇಕಾಗತ್ತೆ. ಸಪೋಸ್ ಏನಾದರೂ ಭಾಳ ಹೂವಿನ ಪ್ರಮಾಣ ಜಾಸ್ತಿ ಇದೆ ಅಂತಂದರೆ ತತ್ತಿನಾಶಕ ಸಿಂಪರಣೆಯನ್ನು ಮಾಡ್ಬೋದು ಸರ್. ಈಗ ತತ್ತಿನಾಶಕ ಅಂದ ತಕ್ಷಣ ಥೈಡಿಕಾರ್ಬ್ ಅಂತ ಸಿಗುತ್ತೆ, ಪ್ರೊಫೆನಫಾಸ್ ಅಂತ ಸಿಗುತ್ತೆ. ಥೈಡಿಕಾರ್ಬ್ ಆದರೆ ಒಂದು 250 gram ಒಂದು ಕರೆ ಇದೆ. ಹಾಂ ಸರ್, ಹಲೋ. ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ನಾವು ದೇವದುರ್ಗ ತಾಲೂಕು ಮಶಾಲ ಗ್ರಾಮದಿಂದ ಪ್ರಭು ಅಂತ ಸರ್. ಪ್ರಭು ಅವ್ರೆ, ಕೇಳಿ, ಪ್ರಶ್ನೆ ಕೇಳಿ. ಸರ್ ಈಗ ಇದು 19-19 ಒಂದು ಎಕರೆಗೆ 1 kg ಹಂಗ ಸ್ಪ್ರೇ ಮಾಡಕತ್ತು, 2 kg ಸ್ಪ್ರೇ ಮಾಡಿದ್ರೆ ಆಗಲ್ಲ ಅಂದ್ರೆ ಸರ್? ಇಲ್ಲ, 1 kg ಕಡಿಮೆ ಆಗುತ್ತೆ. ಅದು ಪ್ರಮಾಣ ಏನಾಗುತ್ತೆ ಅಂತಂದ್ರೆ ಕಡಿಮೆ ಆಗುತ್ತೆ. ನಾವು ಶಿಫಾರಸು ಮಾಡಿರತಕ್ಕಂಥದ್ದು 10 gram ಪ್ರತಿ ಲೀಟರ್ ನೀರಿಗೆ. ಅಂದ್ರೆ ಈಗ ಸದ್ಯ ನಾವು ಏನಿಲ್ಲ ಅಂತಂದ್ರೂ 2 kg 1 ಎಕರೆ ಪ್ರಮಾಣಕ್ಕೆ ಹೊಡಿಬೇಕು. ಅಷ್ಟು ಆ ಪ್ರಮಾಣದಲ್ಲಿ ಹೋದ್ರೆ ಮುಂಬರ್ತಕ್ಕಂಥ ನಮಗೆ ತಾಮ್ರ ರೋಗ ಕಡಿಮೆ ಆಗುತ್ತೆ. ಜೊತೆಗೆ ಈಗ ರೈತರು ಗೊಬ್ಬರ ಕಡಿಮೆ ಕೊಟ್ಟರ ಮಳೆ ಇದ್ದ ಕಾಲದಿಂದನೇ, ಅಥವಾ ಕೆಲವರು ಏನಿದೆ ಪೊಟ್ಯಾಷನು ಕೊಟ್ಟಿಲ್ಲ. ಹಂಗಾಗಿ 19-19 3 ಇರ್ತಾವ, ಸಾರಜನಕ ರಂಜಕ ಮತ್ತು ಪೊಟ್ಯಾಷ್ ಇರೋದ್ರಿಂದ ನಮಗೆ ಗೊಬ್ಬರ ಕೊಟ್ಟಂಗಾಗುತ್ತೆ, ಮುಂಬರ್ತಕ್ಕಂಥ ನಮಗೆ ತಾಂಬ ರೋಗನೂ ಕಡಿಮೆ ಆಗುತ್ತೆ. ಸೊ 2 kg 1 ಎಕರೆ ಕೊಡ್ರಿ. ಅಂದ್ರೆ 1 liter ನೀರಿಗೆ 10 gram ಕೊಡಬೇಕು. ಹೌದ್ರಿ, 1 liter ನೀರಿಗೆ 10 gram ಅಂತ ಹಾಕ್ಬೇಕು. ಹೌದು. ಇನ್ನು ಇದ್ರ ಜೊತೆಗೆ ನೀವು 2 kg ಮೆಗ್ನೀಷಿಯಂ ಸಲ್ಫೇಟ್, ಅದನ್ನು 10 gram 1 liter ನೀರಿಗೆ ಅಂತ ಎರಡೂ ಕೂಡಿಸಿದ್ರೆ ಇನ್ನೂ ಒಳ್ಳೇದು. ಒಂದ್ಸರ್ ಮೆಗ್ನೀಷಿಯಂ ಕೊಟ್ಟಿದ್ ಸರ್, ಆದ್ರೆ ಬರೀ 19-19 ಅಷ್ಟೇ ಸ್ಪ್ರೇ ಮಾಡಕ್ ನಾವು ನಡೀತೇನೆ ಸರ್. ಎರಡು ಮಿಕ್ಸ್ ಮಾಡ್ರಿ. ಎರಡು ಮಿಕ್ಸ್ ಮಾಡಿದ್ರೆ ಬಾಡ್ರಿ ಒಳ್ಳೇದಿವ್ರೆ. ಅಲ್ಲ ಸರ್, ಈಗ ಒಂದ್ಸರ್ ಸ್ಪ್ರೇ ಮಾಡಿ ಮತ್ತೆ ಮಾಡಿದ್ರೆ ಮಾಡ್ಬೇಕು? 3 ಸಾರಿ ಸಿಂಪರಣೆ ಮಾಡ್ಬೇಕು. ನಾವು ಅದಕ್ಕೆ ಹೇಳ್ತೀವಿ, 60 ದಿವಸ 75 ದಿವಸ 90 ದಿವಸ ಅಂತ 15 ದಿವಸದ ಅಂತರದಲ್ಲಿ 3 ಸಿಂಪರಣೆ ಕೊಡ್ರಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಮುಂದೆ ಬರ್ತಕ್ಕಂಥ ತಾಂಬೂರ ರೋಗನ ಕಡಿಮೆ ಮಾಡಬಹುದು, ಬರಲಾರ್ದಂಗ್ ಮಾಡಬಹುದು, ಬಂದ ಮೇಲೆ ಏನ್ ಮಾಡಕ್ಕಾಗಲ್ಲ. ಗುಲಾಬಿ ಕಾಯಿ ಕೊರಕ ಅಂದ್ರೆ ಸರ್ ಮೋಹ ಕಬಲೆ ಹಾಕಿವಿ ಸರ್ ನಾವು. ಹಾ, ಅವು ಪತಂಗ ಅಂದ್ರೆ ಎಲ್ಲಿ ನಾವು ಎಕರೆಗೆ ಒಂದು ಎರಡು ಹಂಗ ಒಂದು 2 ಎಕರೆಗೆ ಹಾಕಿ ಸರ್, ಒಂದು 3-4 ಹಾಕಿದ್ವಿ ಸರ್. ಹಾ, ಅವಕ ಎಲ್ಲಿ ಒಂದು ಒಂದಾದ್ರೆ ಒಂದೇ ಬಿದ್ದಾವ ಸರ್. ಅಲ್ಲ, ಈಗ ಇನ್ನು ಪಿಂಕ್ ಬೋಲರ್ದು ಸ್ಟಾರ್ಟ್ ಆಗಿಲ್ಲ. ಯಾವಾಗ ಮಳೆ ನಿಂತು ಚಳಿ ಜಾಸ್ತಿ ಆಗುತ್ತಲ್ಲ, ಸ್ವಲ್ಪ ಪ್ರಮಾಣ ಜಾಸ್ತಿ ಆಗುತ್ತೆ. ಆ ಒಂದು ಬಲೆಗ ಒಂದೊಂದು ಟ್ರ್ಯಾಪ್ ಏನ್ ಹಾಕಿರಲ್ಲ, ಒಂದೊಂದು ಇದಕ್ಕೆ ಏನಿಲ್ಲ ಅಂದ್ರೆ ಒಂದು 8 ಪತಂಗ ಒಂದು ರಾತ್ರಿ, ಒಂದು ರಾತ್ರಿಗೆ ಸುಮ್ನೆ ಕೌಂಟ್ ಮಾಡ್ರಿ ಹಿಂಗೆ. ಅವಾಗ ನಮ್ಗೇನ್ ತಗೊಳ್ಬೇಕು ಅನ್ನೋದನ್ನ ಗೊತ್ತಾಗ್ತದೆ. ಅಂದ್ರೆ ವಿನಾಕಾರಣ ನಾವು ಸಿಂಪರಣೆಯನ್ನ ಮಾಡೋದನ್ನ ತಪ್ಪಿಸ್ಲಿಕ್ಕೆ ಇಲ್ಲ ಏನಾಗುತ್ತೆ, ರೈತರು ಹಾ ಪಿಂಕ್ ಬೋಲರ್ ಬಂದಿಲ್ಲ ಬಿಡ ಅಂತ ತಡ ಮಾಡೋದು, ಅಥವಾ ಕೆಲವರು ಬರ್ತತ್ ಬಿಡ ಅಂತೇಳಿ ಮುಂದೆ